ನೇರ್ಲಗುಂಟೆಯ ಪ್ರಗತಿಪರ ಕೃಷಿಕರಾದ ಎಸ್ ವಿ ತಿಪ್ಪೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ತಿಪ್ಪೇಶ್ ಅವರು ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ತಿಪ್ಪೇಶ್ ಅವರು ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ನಾವು ಸುಮಾರು ನಮ್ಮ ತಾತರ ಕಾಲದಿಂದ 30-40 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾವು ಸರ್ ಮಾಡಿ 15 ವರ್ಷ ಆಗಿದೆ. ವಿದ್ಯಾಭ್ಯಾಸ ಎಲ್ಲವರು ಮಾಡಿದ್ರಿ? ನಾವು ಐ ಟಿ ಐ ಮಾಡಿದ್ವಿ ಸರ್. ಮುಂದಕ್ಕೆ ಓದಕ್ಕಾಗಲಿಲ್ಲ? ಇಲ್ಲಿ ಓದ್ತಾ ಇದ್ವಿ, ಮನೆ ಕಡೆ ಯಜಮಾನರು ಇದ್ರು, ಜಮೀನು ನೀರು ಇತ್ತಲ್ಲ, ಮತ್ತೆ ಹಿಂಗಾಗಿ ಇಬ್ಬರು ತಮ್ಮವರು ಕೆಲ್ಸಕ್ಕೆ ಹೋಗಿದ್ದಾರೆ, ಮತ್ತೆ ಇಲ್ಲಿ ತಂದೆ ತಾಯಿ ನೋಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಇಲ್ಲಿ ಊರಲ್ಲಿದ್ದೀವಿ. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಒಂದೊಂದ್ಸರಿ ಲಾಭ ಆಗುತ್ತೆ, ಒಂದ್ಸರಿ ನಷ್ಟ ಆಗುತ್ತೆ. ಈ ಸದ್ಯದಲ್ಲಿ ಅಡಿಕೆ ಪರವಾಗಿಲ್ಲ, ಅಡಿಕೆ ಲಾಭದಾಯಕ ಇದೆ, ಖರ್ಚು ಕಮ್ಮಿ, ಆದಾಯ ಹೆಚ್ಚು, ಒಳ್ಳೆ ರೇಟ್ ಇದೆ. ಈ ವರ್ಷ ಹೋದ ವರ್ಷ ಮಳೆ ಇಲ್ಲದೆ ಒಂದಿಷ್ಟು ಗಿಡಗಳು ಹೋದವು, ಈ ವರ್ಷ ಮಳೆ ನೀರು ಚೆನ್ನಾಗಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಈರುಳ್ಳಿ ಹಾಕಿದ್ವಿ, ಈರುಳ್ಳಿ ನಷ್ಟ ಆಯಿತು. ಮೆಕ್ಕೆಜೋಳ ಹಾಕಿದ್ವಿ, ಸ್ವಲ್ಪ ಪರವಾಗಿಲ್ಲ ಮೆಕ್ಕೆಜೋಳ. ಹಂಗಾಗಿ ಈ ಅಡಿಕೆ ಇದ್ದಿದ್ರಲ್ಲಿ ಪರವಾಗಿಲ್ಲ. ಜಮೀನು ಎಷ್ಟು ಎಕರೆ ಇದೆ? ನಮ್ಮದು ನೀರಾವರಿ 5 ಎಕರೆ ಐತೆ, ಬೆದ್ಲು ಒಂದು 10 ಎಕರೆ ಇದೆ. ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳೀತೀರ? ಶೇಂಗಾ, ತೊಗರಿ ಬೆಳಿತೀವಿ. ಶೇಂಗಾ ಈ ವರ್ಷ ಪೂರ್ತಿ ನಷ್ಟ ಆಗಿದೆ, ಮಳೆ ಹೆಚ್ಚಾಗಿ ಎಲ್ಲ ಕೊಳೆ ರೋಗ ಬಂದು ಶೇಂಗಾ ಏನೂ ಇಲ್ಲ. ತೊಗರಿ ಪರವಾಗಿಲ್ಲ, ಅದನ್ನು ಹುಳ ಬಿದ್ದು ಅದನ್ನು ಹೋಯ್ತು ಈ ವರ್ಷ. ತೊಗರಿನೂ ಏನೂ ಇಲ್ಲ. ಶೇಂಗಾ ಈ ತೊಗರಿ ಎರಡೂ ಲಾಸ್ ಆಗಿದೆ ಈ ವರ್ಷ ರೈತರಿಗೆ. ಈಗ ಬೆದ್ಲು ಬೆಳೆಯಲ್ಲಿ ಚೆನ್ನಾಗಿ ಮಳೆ ಸಮಯಕ್ಕೆ ಸರಿ ಬಂದ್ರೆ ಮಾತ್ರ ಲಾಭದಾಯಕ ಅಂತಾರೆ, ಈ ವರ್ಷ ಮಳೆ ಹೆಚ್ಚಾಗಿ ಲಾಸ್ ಆಯ್ತಂತರ? ಈ ವರ್ಷ ಕೊನೆ ಟೈಮಲ್ಲಿ ಬೆಳೆ ಮಳೆ ಹೆಚ್ಚಾಗಿ ಶೇಂಗಾ ಎಲ್ಲ ಕೊಳೆತು ಭೂಮಿಲೇ ಹೋಯ್ತು, ಕೊಳೆ ರೋಗ ಸ್ಟಾರ್ಟ್ ಆಗಿ ಅತಿ ಹೆಚ್ಚು ಮಳೆ ಜಾಸ್ತಿ ಆಗಿ. ಮೊದಲು ಮಳೆ ಇಲ್ಲದೆ ಒಂದು ತಿಂಗಳು ಬೆಳೆ ಚೆನ್ನಾಗಿ ಬರಲಿಲ್ಲ, ಮಳೆ ಬಂದು ಬೆಳೆ ಬಂತು. ಅದರಲ್ಲಿ ರೈತರಿಗೆ ಏನಂದ್ರೆ ಕಡಲೆಗೆ ಬೆಳಿಬೇಕಂದ್ರೆ ಮಗೆ ಮಳೆ ಮುಖ್ಯ, ಮಗೆ ಮಳೆ ಬರಲಿಲ್ಲ ಈ ವರ್ಷ. ಆಮೇಲೆ ಮಳೆಗಳು ಹೆಚ್ಚಾಗಿ ಎಲ್ಲ ಕೊಳೆತು ಕಡಲೆಕಾಯಿ ಎಲ್ಲ ಪೂರ್ತಿ ಲಾಸ್ ಈ ವರ್ಷ. ಎಕರೆಗೆ ಬರೀ 2 ಚೀಲ 3 ಚೀಲ ಆಗಿದೆ ಪಲ್ಲಕ್ಕೆ, ಪಲ್ಲ ಬೀಜಕ್ಕೆ. ಇಲ್ಲಾಂದ್ರೆ 30 ಚೀಲ ತನಕ ಆಗ್ತವೆ ಪಲ್ಲಕ್ಕೆ. ಈಗ ನಿಮ್ದು ನೀರಾವರಿ ಎಷ್ಟು ಎಕರೆ ಇದೆ? ನೀರಾವರಿ 5 ಎಕರೆ ಇದೆ. 5 ಎಕರೆಯಲ್ಲಿ ಏನೇನು ಬೆಳೆಗಳು ಬೆಳೀತೀರ? 1.5 ಎಕರೆ ಅಡಿಕೆ ಇದೆ, 1.5 ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ ಇವಾಗ, 1.5 ಎಕರೆ ರಾಗಿ ಹಾಕಿದ್ದೀವಿ. ಒಂದೊಂದು ಯಾಕೆಂದ್ರೆ ಒಂದೇ ಬೆಳೆ ಮೇಲೆ ಹಾಕಿದರೆ ಒಂದ್ರಲ್ಲಿ ಹೋದ್ರೆ ಒಂದ್ರಲ್ಲಿ ಬರುತ್ತೆ ಅಂತೇಳಿ ಬೇರೆ ಬೇರೆ ಬೆಳೆಯನ್ನು ಬೆಳಿತೀವಿ. ಈರುಳ್ಳಿ ಬೆಳಿತೀವಿ, ಮೆಕ್ಕೆಜೋಳ, ತರಕಾರಿ. ಈ ಥರ ತರಕಾರಿ ಮೊದಲು ಮಳೆ ಇಟ್ಕೊಂಡು ರೇಟ್ ಚೆನ್ನಾಗಿತ್ತು, ಇವಾಗ ಕೇಳಿಲ್ದಂಗಾಗಿದೆ. ಈ ಕೊತ್ತಂಬರಿ ಹಾಕಿದ್ದೀವಿ, ಸ್ವಲ್ಪ ರಾಗಿ ಹಾಕಿದ್ದೀವಿ, ಮೆಕ್ಕೆಜೋಳ ಹಾಕಿದ್ದೀವಿ. ಎಲ್ಲ ಮಿಶ್ರ ಬೆಳೆಗಳು ಬೆಳಿತೀರ? ಈ ತರಕಾರಿ ಬೆಳೆಗಳು, ಮೆಕ್ಕೆಜೋಳ, ಈರುಳ್ಳಿ. ಈಗ ಕೆಲವು ರೈತರು ಏನಪ್ಪ ಅಂದ್ರೆ 5 ಎಕರೆ 5 ಎಕರೆ ಈರುಳ್ಳಿ ಹಾಕ್ತಾರೆ, 5 ಎಕರೆ ಅಡಿಕೆ ಹಾಕ್ತಾರೆ. ಈ ತರ ಒಂದೇ ತರ ಬೆಳೆಗಳು ಹಾಕೊಂಡಾಗ ರೈತರಿಗೆ ಲಾಸ್ ಆಗುತ್ತೆ ಅಂತೀರ? ಲಾಸ್ ಆಗುತ್ತೆ, ಯಾಕಂದ್ರೆ ಒಂದ್ರ ಬೆಳೆ ಮೆಕ್ಕೆಜೋಳ ರೇಟ್ ಇರುತ್ತೆ, ರಾಗಿ ಇರಲ್ಲ, ಇನ್ನೊಂದು ಇರಲ್ಲ. ಅವಾಗ ಒಂದ್ರಲ್ಲಿ ಹೋದ್ರೆ ಒಂದ್ರಲ್ಲಿ ಬರುತ್ತೆ ಬೇರೆ ಬೆಳೆ, ಪರಿಹಾರ ಬೆಳೆ ಬೆಳ್ಕೊಂಡ್ರೆ. ಒಂದೇ ಬೆಳೆ ಆದ್ರೆ ರೈತರಿಗೆ ಈಗ ಇವಾಗ ನೋಡಿ ಮೆಕ್ಕೆಜೋಳ ಒಳ್ಳೆ ರೇಟ್ ಇದೆ, ಇವಾಗ ಇಷ್ಟು ದಿನ ರೇಟ್ ಇರಲಿಲ್ಲ, ಹಂಗೆ ಇವಾಗ ರೇಟ್ ಇದಾವೆ. ಮೆಕ್ಕೆಜೋಳ ಹಾಕಿದ್ದೀವಿ, ನಾವು ಕೊಯ್ಲು ಕಟಾವು ಬರೋಷ್ಟೊತ್ತಿಗೆ ಅವಾಗ ರೇಟ್ ಕಮ್ಮಿ ಆಗಿರುತ್ತೆ. ಅವಾಗ ರಾಗಿ ಹಾಕಿದ್ವಿ, ಈ ರಾಗಿ ಈಗ ಅದು ಪರವಾಗಿಲ್ಲ, ಖರ್ಚು ಭಾಳ, ಆದರೆ ತಿನ್ನೋಕೆ ಕಾಳಾಗುತ್ತೆ, ದನಗಳಿಗೆ ಮೇವಾಗುತ್ತೆ. ಹಂಗಾಗಿ ರಾಗಿನ ಹಾಕ್ಕೊಂಡಿದ್ವಿ, ರಾಗಿ ಮೆಕ್ಕೆಜೋಳ ಎರಡು ಹಾಕಿದ್ದೀವಿ. ಈಗ ಈರುಳ್ಳಿ ಹಾಕಿದ್ವಿ, ಈರುಳ್ಳಿ ಲಾಸ್ ಆಯ್ತು ಅಂತಂದ್ರೆ ಏನು ಕಾರಣಕ್ಕೆ ಲಾಸ್ ಆಯಿತು? ಈರುಳ್ಳಿ ಬಂದು ಕೊಳೆ ರೋಗ ಸ್ಟಾರ್ಟ್ ಆಗಿ ಕೊನೆ ಅಂತಂದ್ರೆ ಮಳೆ ಹೆಚ್ಚಾಗಿ ಎಲ್ಲ ಪೂರ್ತಿ ಒಂದು 200 ಪ್ಯಾಕೆಟ್ ಈರುಳ್ಳಿನ ಕೊಳ್ತು ಹೋಯ್ತು. ಒಂದು 20-30 ಪ್ಯಾಕೆಟ್ ಮಾತ್ರ ಮಾರಿದ್ವಿ, ಅದು ಬರೋ ಖರ್ಚು ಕೂಡ ಆಗಿಲ್ಲ, ಕಿತ್ತಿದ್ದು ಕೊಯ್ದಿದ್ದು ಕೂಡ ಹೊರಟಿಲ್ಲ. ಕೊಳೆ ರೋಗ ಬಂದು ಲಾಸ್ ಆಯ್ತು ಈರುಳ್ಳಿ ಅಂತ ಅಂತಿರಲ್ಲ, ಪ್ರತಿ ವರ್ಷ ಒಂದೇ ಭೂಮಿಯಲ್ಲಿ ಪ್ರತಿ ವರ್ಷ ಈರುಳ್ಳಿ ಹಾಕೋದ್ರಿಂದ ಈ ತರ ರೋಗ ಕಾಣಿಸ್ತಿದೆಯಾ ಅನ್ಸುತ್ತಾ, ಏನು ಮಳೆ ಹೆಚ್ಚಾಗಿ ಈ ತರ ರೋಗ ಬಂತು ಅನ್ಸುತ್ತೆ? ಅದು ಆಕ್ಚುಲಿ ಹೋದ ವರ್ಷ 19-20-21-23 ವರ್ಷದಿಂದ ಈ ತರ ಆಗ್ತಾ ಇದೆ, ಮೊದಲು ಇರಲಿಲ್ಲ. ಅದು ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ. ಈರುಳ್ಳಿ ಕೆಳಗಡೆ ಕೊಳಿತಾ ಇದೆ, ನೋಡಕ್ಕೆ ಮೇಲೆಲ್ಲ ಚೆನ್ನಾಗಿರುತ್ತೆ, ಕೆಳಗಡೆ ಬೇರೆ ಇರುತ್ತಲ್ಲ ಅಲ್ಲಿ ಕೊಳಿತಾ ಇದೆ, ಕೊಳೆ ಬರುತ್ತೆ. ನೋಡೋದಕ್ಕೆ ಮೇಲೆ ಎಲ್ಲ ಚೆನ್ನಾಗಿರುತ್ತೆ ಈರುಳ್ಳಿ, ಕೆಳಗಡೆ ಕೊಳೆಯುತ್ತೆ. ಅದು ಏನಕ್ಕಂದ್ರೆ ಇವತ್ತರೆಗೂ ಯಾವ ವಿಜ್ಞಾನಿಗಳು ಏನು ಹೇಳಿಲ್ಲ, ಏನು ಪೆಸ್ಟಿಸೈಡಿಂದ ಬಂದಿದೆಯೋ ಇಲ್ಲ ಭೂಮಿಯಲ್ಲಿ ಬಂದಿದೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದು ಏನಕ್ಕೆ ಆ ಥರ ಆಗ್ತಾ ಇದೆ ಅನ್ನೋದು ಬಬ್ಬೂರ್ ಫಾರಂ ವಿಜ್ಞಾನಿಗಳು ಏನೋ ಹೇಳ್ತಾರೆ, ಔಷಧಿ ಹೊಡೀರಿ ಅಂತಾರೆ, ಅದು ಹೊಡೆದಿದ್ದೀವಿ, ಎಲ್ಲ ಹೊಡೆದ್ರೂ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಅದು ಬೆಳೆ ಪರಿವರ್ತನೆ ಮಾಡಿದ್ರೆ ಏನಾದರೂ ಅನುಕೂಲ ಆಗ್ಬೋದಾ? ಈಗ ಅದಕ್ಕಂತಲೇ ನಾವು ಈ ಮೆಕ್ಕೆಜೋಳ ಹಾಕಿದ್ದೀವಿ, ನೋಡೋಣ ಅಂತೇಳಿ. ಈಗ ನೆಕ್ಸ್ಟು ಈಗ ನಾವು ಪ್ರತಿ 2 ವರ್ಷ ಬೀಳಿತ್ತು ಹೊಲ, ಅದು ನೀರಿಲ್ಲದೆ ಬೀಳ್ಬಿಟ್ಟಿದ್ವಿ. ಬೀಳ್ಬಿಟ್ಟು ಈ ವರ್ಷ ಅದಕ್ಕೆ ಈರುಳ್ಳಿ ಹಾಕಿದ್ವಿ, ಆದರೂ ಆ ಥರ ಆಗಿದೆ ಅಂದರೆ ಅದು ಏನು ಕಾರಣ ಗೊತ್ತಾಗ್ತಾ ಇಲ್ಲ ರೈತರಿಗೆ. ಇದು ನಿಮ್ಮೊಬ್ಬರಿಗೆಲ್ಲ ಆ್ಯಕ್ಚುಲಿ ಎಲ್ಲರಿಗೂ ಆಗಿದೆ, ಎಲ್ಲರಿಗೂ ಆಗಿದೆ. ಈ ಚೋಟ ಕರ್ನಾಟಕದಲ್ಲಿ 80% ರೈತರಿಗೆ ಈರುಳ್ಳಿ ಬೆಳೆದ್ರಿಗೆ ಆಗ್ತಾ ಇದೆ, ಕೆಲವರಿಗೆ ಮಾತ್ರ ಬಂದಿಲ್ಲ ರೋಗ, ಅದೇನಕ್ಕನ್ನ ಗೊತ್ತಿಲ್ಲ. ನಮ್ಮೂರಲ್ಲಿ 90% ಕೊಳೆ ರೋಗ ಬಂದಿದೆ. ಈ ಈರುಳ್ಳಿಗೆ ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಲಾಸ್ ಆಯ್ತಂತೀರ? 50,000 ರೂಪಾಯಿ 1 ಎಕರೆ ಖರ್ಚು ಮಾಡಿದ್ವಿ, 2 ಎಕರೆ ಹಾಕಿದ್ವಿ, 1,00,000 ರೂಪಾಯಿ ಖರ್ಚಾಗಿತ್ತು, ಬರೀ 15,000 ರೂಪಾಯಿ ಬಂದಿದೆ. ಈ ಥರ ಆದಾಗ ರೈತರಿಗೆ ತುಂಬ ನಷ್ಟ ಆಗುತ್ತೆ. ತುಂಬ ನಷ್ಟ, ಇನ್ಸೂರೆನ್ಸ್ ಕಟ್ಟಿದ್ವಿ, ಆದರೆ ಇವತ್ತವರೆಗೂ ಇನ್ಸೂರೆನ್ಸ್ ಹಣನೂ ಬಂದಿಲ್ಲ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ರೈತರಿಗೆ ಇನ್ಸೂರೆನ್ಸ್ ಹಣ ಕಟ್ಟಿದ್ರು ಅದು ಉಪಯೋಗ ಆಗ್ತಿಲ್ಲ. ಇವಾಗ ಕಟ್ಸ್ಕೊಂತಾರೆ, ಇಂದ ನಷ್ಟ ಆದಾಗ ಕೊಡ್ತಾ ಇಲ್ಲ. ಹಂಗಾಗಿ ಏನಾಗಿದೆ, ಹೋದ ವರ್ಷ ಕಡ್ಲೆಕಾಯಿಗೆ 90% ಕಟ್ಟಿದ್ರು, ಈ ವರ್ಷ ಏನು ಮಾಡಿದ್ರು, ಬಿಡಪ್ಪ ಬರಲ್ಲ ಸುಮ್ಮನೆ ಯಾಕೆ ಕಟ್ಬೇಕಂತೇಳಿ ರೈತರು ಕಟ್ಟಲಿಲ್ಲ. ಈ ವರ್ಷ ಕಟ್ಟಿದ್ರೆ ಬರುತ್ತೋ ಇನ್ನೂ ಇಲ್ಲ, ಗ್ಯಾರಂಟಿ ಇಲ್ಲ. ಈ ಥರ ಈರುಳ್ಳಿ ಒಂದೇ ಹಾಕಿದರೆ ನಮಗೆ ಲಾಸ್ ಆಗುತ್ತೆ ಅಂತ ಕೆಲವು ರೈತರು ಬದಿ ಬದಿಗೆ ಮೆಣಸಿನ ಗಿಡ, ಕೊತ್ತಂಬರಿ, ಈ ತೊಗರಿ ಹಾಕಿಬಿಟ್ಟು ನಾವು ಈ ಥರ ಈರುಳ್ಳಿ ಲಾಸ್ ಆದಾಗ ಇದರಲ್ಲಿ ಸ್ವಲ್ಪ ನಮಗೆ ಲಾಭ ಬಂತು ಅಂತ ಹೇಳ್ತಾರೆ ಕೆಲವು ರೈತರು. ನೀವೇನು ಆ ಥರ ಅಂತರ ಬೆಳೆಗಳು ಮಾಡೋದಿಲ್ಲ ಈರುಳ್ಳಿ? ಅಂತರ ಬೆಳೆ ಸೊಪ್ಪು ಆಗ್ತಾ ಇದ್ವಿ, ಅವೇನಾಗುತ್ತೆ ಅಂದರೆ ಅದಕ್ಕೆ ಬೂದಿ ರೋಗ ಅಂತ ಬೀಳುತ್ತೆ ಈರುಳ್ಳಿಗೆ. ಸೊಪ್ಪುಗಳು ಕೊತ್ತಂಬರಿ ಅವೆಲ್ಲ ಹಾಕ್ಕೊಂಡ್ರೆ, ಯಾಕೆಂದರೆ ಕೊತ್ತಂಬರಿ ಬೇಗ ಬರುತ್ತೆ ಈರುಳ್ಳಿಗಿನ ಮುಂಚೆ, ಅದು ಬಂದ ಟೈಮಲ್ಲಿ ಬೂದಿ ರೋಗ ಬೀಳುತ್ತೆ. ಬೂದಿ ರೋಗ ಬಿದ್ದಾಗ ಈರುಳ್ಳಿ ಜಲ್ದಿ ಕೊಳೆ ರೋಗ ಅಂತ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಇವಾಗ ಏನು ಹಾಕಲ್ಲ, ಮೊದ್ಲು ಹಾಕ್ತಾ ಇದ್ವಿ. ಈರುಳ್ಳಿ ಒಂದು ಏಕ ಬೆಳೆಯಾಗಿ ಬೆಳಿತೀವಿ, ಏಕ ಬೆಳೆಯಾಗಿ ಬೆಳಿತೀವಿ. ಮೆಣಸಿನ ಗಿಡ ಹಾಕ್ತೀವಿ ಅಂದರೆ ಮೆಣಸಿನ ಗಿಡ ಅಂದರೆ 2 ತಿಂಗಳು ಆದಮೇಲೆ ಸಸಿ ಉಣಿಸ್ತೀವಿ. ಈರುಳ್ಳಿ ಕಿತ್ತಮೇಲೆ ಅದು ಬರೋದು ಲೇಟ್ ಆಗುತ್ತೆ ಬರೋಕ್ಕೆ ಮೆಣಸಿನ ಗಿಡ. ಹಂಗಾಗಿ ಈ ವರ್ಷ ಏನು ಹಾಕಿಲ್ಲ, ಬರೀ ಈರುಳ್ಳಿನೇ ಹಾಕಿದ್ವಿ. ಈರುಳ್ಳಿ ಮೆಕ್ಕೆಜೋಳ ತರಕಾರಿ ಜೊತೆಗೆ ಅಡಿಕೆ ಹಾಕಿದ್ವಿ ಅಂತಂದ್ರೆ, ಅಡಿಕೆ ಎಷ್ಟು ಎಕರೆಯಲ್ಲಿ ನಾಟಿ ಮಾಡಿದ್ರೆ? 1.5 ಎಕರೆಗಿದೆ. ಅದೇನಾಯ್ತಂದ್ರೆ ಕೆಳಗೆ ನೀರು ಹೋಗಿ ಒಂದು 200 ಗಿಡ ಹೋಗಿದ್ದಾವೆ, ಒಂದು 400 ಗಿಡ ಇದ್ದಾವೆ. ಈ ವರ್ಷ ಒಂದು 25 ಕ್ವಿಂಟಲ್ ಆಗಿದೆ, 5,000 ರೂಪಾಯಿ ಕೊಟ್ಟಿದ್ವಿ. ಪರವಾಗಿಲ್ಲ ಈ ವರ್ಷ ಅಡಿಕೆ. ನೀವು ನಾಟಿ ಮಾಡಿದ್ದ, ನಿಮ್ಮ ತಂದೆ ನಾಟಿ ಮಾಡಿದ್ದ? ನಮ್ಮ ತಂದೆ ನಾವು ಎಲ್ಲ ಜೊತೆಗೆ ಮಾಡಿದ್ವಿ, 15 ವರ್ಷ ಆಯ್ತು ಹಾಕಿ ಅಡಿಕೆ. ಅಡಿಕೆ ಸಸಿ ಎಲ್ಲಿಂದ ತಗೊಂಬಂದಿದ್ರಿ? ನಾವು ಭದ್ರಾವತಿಯಿಂದ ತಗೊಂಬಂದಿದ್ವಿ. ಈಗ ಕೆಲವು ರೈತರು ತಾವೇ ಒಳ್ಳೆ ಮರದಿಂದ ಗೋಟ್ ಆಯ್ಕೆ ಮಾಡ್ಕೊಂಡು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡ್ತಾರೆ, ಆ ಥರ ಮಾಡೋದು ಅನುಕೂಲ ಅಂತೀರಾ, ಈ ಥರ ರೆಡಿ ಇರೋಂಥ ಸಸಿಗಳನ್ನ ತಂದು ನಾಟಿ ಮಾಡೋದು ಅನುಕೂಲ ಅಂತೀರಾ? ಅದು ಏನಂದರೆ ಅದು ಒಂದು ವರ್ಷ ಕಾಯಬೇಕು. ನಾವು ಗೋಟ್ ಹಾಕೊಂಡು ಮಾಡಿದರೆ ಅದು ಕಮ್ಮಿ ಖರ್ಚು ಉಳಿಯುತ್ತೆ, ಒಂದು ವರ್ಷ ಸಮಯ ವ್ಯರ್ಥ ಆಗುತ್ತೆ ಸಸಿ ಹಾಕಿ ಬರೋ ಅಷ್ಟೊತ್ತಿಗೆ. ಮತ್ತು ಈಗ 1 ವರ್ಷ ಕಾಯೋ ಬದಲು ನಾವೇ ಬೇರೆ ಕಡೆಯಿಂದ ಸಸಿ ತಗೊಂಬಂದು ನಾಟಿ ಮಾಡ್ತೀವಿ. ಈಗ ಬೇರೆ ಕಡೆಯಿಂದ ಸಸಿ ತಂದಾಗ ಕೆಲವರು ಒಳ್ಳೆ ಮರದಿಂದ ಆಯ್ಕೆ ಮಾಡ್ಕೊಂಡು ಸಸಿಗಳನ್ನ ಉತ್ಪಾದನೆ ಮಾಡಿರ್ತಾರೆ, ಕೆಲವರು ಎಳೆ ಗಿಡದಿಂದ ಸಸಿಗಳು ಉತ್ಪಾದನೆ ಮಾಡ್ಕೊಂಡಾಗ ಮುಂದೆ ನಾವು ಆಗ್ತಂಥ ರೈತರಿಗೆ ನಷ್ಟ ಆಗುತ್ತೆ ಅಂತಾರೆ. ನೀವು ಯಾವ ರೀತಿ ನಂಬಿಕೆ ಇಟ್ಟು ತಗೊಂಬಂದಿರಿ ಸಸಿಗಳನ್ನ? ನಾವು ಏನು ಮಾಡ್ತಿದ್ವಿ ಅಂದರೆ ರೈತರ ಹತ್ರ ತಗೊಂಬರ್ತೀವಿ. ಈಗ ಕಮರ್ಷಿಯಲ್ ನರ್ಸರಿಗಳೆಲ್ಲ ಅಂದರೆ ಕಮರ್ಷಿಯಲ್ ಪರ್ಪಸ್ಗೆ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, 6 ತಿಂಗಳಿಗೆ 3 ತಿಂಗಳಿಗೆ ವರ್ಷ ಸಸಿ ಅಂತ 6 ತಿಂಗಳ ಸಸಿ ಅಂತ ಕೊಡ್ತಾರೆ. ನಾವೇನಂದರೆ ನಮಗೆ ಪರಿಚಯ ಇರೋ ರೈತರ ಹತ್ರ ಅವ್ರು ಮನೆ ಮಾಡ್ಕೊಂಡಿರ್ತಾರೆ ಹಾಕೋದಕ್ಕೆ, ಅವ್ರ ಹತ್ರ ತಗೊಂಬಂದು ನಾವು ಹಾಕ್ತೀವಿ. ರೈತರ ಹತ್ರ ಮೋಸ ಮಾಡಲ್ಲ, ಯಾಕಂದರೆ ಅವ್ರ ಮನೆಗೆ ಅವ್ರಿಗೆ ಸ್ವಂತ ಹೊಲಕ್ಕೆ ಹಾಕೋಕ್ಕೆ ಆಮೇಲೆ ಹೋಗಿ ಗಿಡಗಳು ಹಾಕೋಣಕ್ಕೆ ಮಾಡ್ಕೊಂಡಿರ್ತಾರೆ. ಪರಿಚಯ ಇರೋ ಹತ್ರ ತಗೊಂಬಂದ್ರೆ ಮೋಸ ಆಗಲ್ಲ. ಈಗ ನರ್ಸರಿಗಳಲ್ಲಿ ಮಾರೋ ಉದ್ದೇಶಕ್ಕೆ ಮಾಡೋರ ಹತ್ರ ತಗೊಂಬಂದ್ರೆ ಅವ್ರೇನು ಮಾಡ್ತಾರೆ, 10 ವರ್ಷ ಗಿಡದ್ದು ಗೋಟ್ ತಂದು ಮಾಡಿರ್ತಾರೆ. ಇವರು ಅಂದರೆ ಮುಂದೆ 20-30 ವರ್ಷ ಹಳೆ ಮರದ ಗೋಟಲ್ಲಿ ಮಾಡಿದರೆ ಒಳ್ಳೆಯ ಚೆನ್ನಾಗಿ ಬರುತ್ತೆ. ಈಗ ನಮ್ಮಲ್ಲೇ ಒಂದು ಉದಾಹರಣೆ, 16 ವರ್ಷ ಗಿಡ ಉದುರಿರೋ ಗೋಟು 4 ಹುಟ್ಟಿದ್ದಾವೆ. ಅವು ಕೂಡ ಇವಾಗ ಒಳ್ಳೆ ಫಸಲು ಬರ್ತದೆ, ಸ್ವಂತ ಹೊಲದ್ದೇ. ನಾವು ಅದನ್ನು ಹಾಕಿಲ್ಲ ಏನಿಲ್ಲ, ಅವು ಹೊಲದಲ್ಲಿ ನೆಲದಲ್ಲಿ ಉದುರಿ ಅವೇ ಹುಟ್ಟಿ ಅವೇ ಮರಗಳಾಗಿ ಇವಾಗ ಒಂಬಳೆ ಹೊಡೆದು ಹೋದ ವರ್ಷನೂ ಒಂದು 10 ಕೆಜಿ ಅಡಿಕೆ ಸಿಗ್ತದೆ ಅದರಲ್ಲಿ, ಒಂದು 4 ಮರದಲ್ಲಿ. ಆ ಥರನೂ ಆಗ್ತದೆ. ಈಗ ಅಡಿಕೆ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದ್ರೆ? ನಾವು 8 ಅಡಿ ಕೊಟ್ಟಿದ್ದೀವಿ ಗಿಡದಿಂದ ಗಿಡಕ್ಕೆ. ಈಗ ಕೆಲವು ರೈತರು 8-9 ಅಂತರ ಕೊಟ್ಟರೆ ಚೆನ್ನಾಗಿರುತ್ತೆ, ಬಿಸಿಲು ಅಷ್ಟೊಂದು ಗಿಡಗಳು ತೊಂದರೆ ಗಿಡಾಗಲ್ಲ ಅಂತಾರೆ. ಅಂದರೆ ನಮಗೇನಂದರೆ ಟ್ರ್ಯಾಕ್ಟ್ರಿ 2 ಸೈಡ್ ಬೇಸಾಯ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು 8-8 ಮಾಡ್ಕೊಂಡಿದ್ದೀವಿ. ಕೆಲವರು ಆ ಕಡೆಯೆಲ್ಲ 6-6 ಅಡಿಗೆ ಹಾಕ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಬೇಸಾಯ ಮಾಡಲ್ಲ, ಅವರು ಔಷಧಿಗಳು ಹೊಡಿತಾರೆ, ಕೈಯಲ್ಲಿ ಕತ್ತರಿಸ್ತಾರೆ, ಅವರು ಆ ಥರ ಮಾಡ್ತಾರೆ, ಗಿಡ ಹೆಚ್ಚು ಹಾಕ್ತಾರೆ. ಇದು 8-8 ಅಂದರೆ 2 ಸೈಡು ನಾವು ಉಳುಮೆ ಮಾಡ್ಬೋದು. ಆ ಉದ್ದೇಶಕ್ಕೆ ನಾವು 8-8 ಹಾಕಿದ್ದೀವಿ. ಆಮೇಲೆ ಸುತ್ತಲೂ ತೆಂಗಿನ ಮರಗಳು ಹಾಕಿದ್ದೀವಿ, ಬೌಂಡ್ರಿಗೆ ಒಂದು 75 ತೆಂಗಿನ ಮರ ಹಾಕಿದ್ದೀವಿ. ಅಂದರೆ 8-8 ಅಂತರ ಕೊಡೋದ್ರಿಂದ ಗೊಬ್ಬರ ಮಣ್ಣು ಅವನ್ನೆಲ್ಲ ಸರಾಗವಾಗಿ ನಾವು ಗಿಡಗಳಿಗೆ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಟ್ರ್ಯಾಕ್ಟ್ರಿನೂ ಒಳಗಡೆ ಹೋಗುತ್ತೆ, ಗೊಬ್ಬರ ಮಣ್ಣು ಹಾಕ್ತೀವಿ, ಪ್ರತಿಯೊಂದಕ್ಕೂ ನಮಗೆ ಅನುಕೂಲ ಆಗುತ್ತೆ. ಈಗ ಅಡಿಕೆ ಸಸಿ ನಾಟಿ ಮಾಡಿದ ಪ್ರಾರಂಭದಲ್ಲಿ 1-2 ವರ್ಷ ಯಾವನ್ನ ಪಪ್ಪಾಯಿ ಬಾಳೆ ಇಂಥವು ಅಂತರ ಬೆಳೆಗಳು ಬೆಳ್ಕೋಬೋದು ಅಂತಾರೆ, ನೀವು ಏನಾದರೂ ಬೆಳ್ಕೊಂಡಿದ್ರೆ? ನಾವು ರಾಗಿ, ಸೂರ್ಯಕಾಂತಿ, ಮೆಕ್ಕೆಜೋಳ ಹಾಕಿದ್ವಿ, ಬಾಳೆ ಹಾಕಿದ್ವಿ. ಬಾಳೆ ಹಾಕಿದಾಗ ಮೊದಲನೇ ವರ್ಷ ನೀರು ಹೆಚ್ಚಾಗಿ ಅದೆಲ್ಲ ಕೊಳ್ತೋಯ್ತು. ಆಗ ಏನು ಮಾಡಿದ್ವಿ, ಸೂರ್ಯಕಾಂತಿ ಹಾಕಿದ್ವಿ, ಮತ್ತೊಂದು ಬೆಳೆ ರಾಗಿ ತೊಗೊಂಡ್ವಿ, ಮತ್ತೊಂದು ಬೆಳೆ ಮೆಕ್ಕೆಜೋಳ ತೊಗೊಂಡ್ವಿ. ಆಮೇಲೆ ಡ್ರಿಪ್ ಮಾಡಿ ಬರೀ ಅಡಿಕೆ ಗಿಡನೇ ಬೆಳೀತಾ ಇದ್ವಿ. ನೆರಳು ಜಾಸ್ತಿ ಆಯ್ತಲ್ಲ, ಹಾಗಾಗಿ ಇವಾಗ ಬರೀ ಅಡಿಕೆ ಮಾತ್ರ ಐತೆ. ಈಗ ಅಡಿಕೆಗೆಲ್ಲ ನೀರಿನ ವ್ಯವಸ್ಥೆ ಡ್ರಿಪ್ ಮಾಡ್ಕೊಂಡಿದ್ರೆ ಆ ನೀರೇ ಕೊಡ್ತೀರಾ? ಡ್ರಿಪ್ ಮಾಡ್ಕೊಂಡಿದ್ದೀವಿ, ಬೇಸಿಗೆಗಾಲದಲ್ಲಿ ಹಾಯಿಸ್ತೀವಿ. ಬಿಸಿಲು ಜಾಸ್ತಿ ಆದಾಗ ನೀರು ಸಫಿಶಿಯಂಟ್ ಇರೋದ್ರಿಂದ ಹಾಯಿಸ್ತೀವಿ, ಇಲ್ಲಾಂದ್ರೆ ಡ್ರಿಪ್ಪಲ್ಲೂ ಬಿಡ್ತೀವಿ. ಈಗ ಆ ನೀರು ಕೊಡೋದು ಅನುಕೂಲ ಅಂತೀರ, ಡ್ರಿಪ್ಪಲ್ಲಿ ಕೊಡೋದು ಹೆಚ್ಚು ಅನುಕೂಲ ಅಂತೀರ? ಡ್ರಿಪ್ಪನ್ನೂ ಒಳ್ಳೇದೇ, ಆ ನೀರು ಏನಂದರೆ ತುಂಬ ನೆನೆಯೋದ್ರಿಂದ ಹೊಲ ನೆಲ ತಂಪು ಜಲ್ದಿ ಆರೋದಿಲ್ಲ, ಹಂಗಾಗಿ ಡ್ರಿಪ್ಪು ಒಳ್ಳೇದು. ಡ್ರಿಪ್ಪಲ್ಲಿ ಚೆನ್ನಾಗಿ ಗಿಡ ಚೆನ್ನಾಗಿ ಬರ್ತವೆ, ನೀರು ವೇಸ್ಟ್ ಆಗಲ್ಲ, ಎಷ್ಟು ಬೇಕಷ್ಟು ಕೊಡ್ಬೋದು. ಆಯಾ ನೀರು ಅಂದರೆ ಹೆಚ್ಚು ನೀರು ಇದ್ದಾಗ ಕೊಡ್ಬೋದು. ಈಗ ಅಡಿಕೆ ಗಿಡಕ್ಕೆ ಪ್ರತಿ ವರ್ಷ ನಾವು ಮೇಲ್ಗೊಬ್ಬರ ಕೊಡ್ತೀವಿ, ಮಣ್ಣು ಓಡಿಸ್ತೀವಿ ಅಂತೆಲ್ಲ ರೈತರು ಹೇಳ್ತಿರ್ತಾರೆ, ನೀವು ವರ್ಷದಲ್ಲಿ ಎಷ್ಟು ಸರಿ ಏನಾದರೂ ಮೇಲ್ಗೊಬ್ಬರ ಮಣ್ಣು ಈ ಥರ ಕೊಡೋ ವ್ಯವಸ್ಥೆ ಮಾಡ್ತೀರಾ? ನಾವು 2 ವರ್ಷಕ್ಕೊಂದ್ಸರಿ ಕೊಡ್ತೀವಿ ಗೊಬ್ಬರ ಮಣ್ಣು. ಎಷ್ಟೆಷ್ಟು ಕೊಡ್ತೀರ ಒಂದೊಂದು ಗಿಡಕ್ಕೆ? ಒಂದು 1 ಪುಟ್ಟಿ ಗೊಬ್ಬರ, 2 ಪುಟ್ಟಿ ಮಣ್ಣು ಹಾಕ್ತೀವಿ. ಈ ರಾಸಾಯನಿಕ ಗೊಬ್ಬರ ಏನು ಕೊಡಲ್ಲ? ನಾವು ಇವತ್ತುವರೆಗೂ ಕೊಟ್ಟಿಲ್ಲ ರಾಸಾಯನಿಕ ಅಡಿಕೆ ಗಿಡಕ್ಕೆ ಹಾಕಿಲ್ಲ. ಬರೀ 10 ಕ್ವಿಂಟಲ್ ಬೆಳೀಲಿ ನಾವು ರಾಸಾಯನಿಕ ಇವತ್ತುವರೆಗೂ ಹಾಕಿಲ್ಲ. ಆರ್ಗ್ಯಾನಿಕ್ ಬಂದಿದೆಯಲ್ಲ ಇವಾಗ ಡಾಕ್ಟರ್ ಅರ್ಕ ಸ್ಪೆಷಲ್, ಅದನ್ನು ಮಾತ್ರ 2 ಸಾರಿ ಕೊಟ್ಟಿದ್ದೀವಿ. ಇವಾಗ ಕೆಲವು ರೈತರು ಸ್ವಲ್ಪ DAP ಪೊಟ್ಯಾಶು ಈ ಥರ ಕೊಟ್ಟಾಗ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ ಈ ಕೊಟ್ಟಿಗೆ ಗೊಬ್ಬರ ಮಣ್ಣಿನ ಜೊತೆಗೆ ಅಂತ ಹೇಳ್ತಿರ್ತಾರೆ. ಅದು ಹೇಳ್ತಾರೆ ಗಿಡ ಬಾಳಿಕೆ ಬರಲ್ಲ ಅಂತ ಹೇಳ್ತಾರೆ. ಇವತ್ತು ನಮಗೆ ಸ್ವಲ್ಪ ಫಸಲು ಚೆನ್ನಾಗಿ ಕೊಡುತ್ತೆ, ಜಲ್ದಿ ಹೆಚ್ಚು ಬರುತ್ತೆ, ಗಿಡ ಹೆಚ್ಚು ದಿನ ಬಾಳಿಕೆ ಬರಲ್ಲ ನೀವು ಕೆಮಿಕಲ್ ಹಾಕೋದ್ರಿಂದ ಅಂತ ಹೇಳಿ ನಾವು ಇವತ್ತುವರೆಗೂ ಕೆಮಿಕಲ್ ಹಾಕಿಲ್ಲ. 11 ವರ್ಷದಲ್ಲಿ ಒಂದು ಸರಿನೂ ಹಾಕಿಲ್ಲ. ಬರೀ ದನದ ಗೊಬ್ಬರ ಆರ್ಗ್ಯಾನಿಕ್ ಒಂದು ಕೊಟ್ಟಿದ್ದೀವಿ ಅಷ್ಟೇ, ಅಷ್ಟು ಬಿಟ್ಟರೆ ಏನು ಯೂಸ್ ಮಾಡಿಲ್ಲ. ಅಡಿಕೆಗೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತ ರೈತರು, ಮುಖ್ಯವಾಗಿ ಏನೇನು ರೋಗ ಬರುತ್ತೆ? ಅದು ಸುಳಿ ರೋಗ ಬರುತ್ತೆ, ಆಮೇಲೆ ಈ ಹುಳಗಳು ಕಡಿತವೆ ಸುಳಿನ, ಆ ಥರ ಬರ್ತಾ ಇದೆ. ಆದ್ರೂ ಅವು ಹೈಟ್ ಇರೋದ್ರಿಂದ ಗರಿ ಒಣಗ್ತವೆ, ಕೆಂಪು ಆಗಿ ಗರಿ ಒಣಗಿ ಮರ ಹೋಗ್ತಾ ಇದ್ದಾವೆ. ಆ ಥರ ರೋಗಗಳು ಈ ವರ್ಷ ಹೆಚ್ಚು ಮಳೆ ಆಗಿರೋದ್ರಿಂದ ಆ ಥರ ರೋಗ ಸ್ಟಾರ್ಟ್ ಆಗಿದೆ. ಅಂದರೆ ನಮ್ಮ ಕಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಂಥ ರೋಗ ಏನಿಲ್ಲ, ಮಲೆನಾಡು ಪ್ರದೇಶದಲ್ಲಿ ಅದು ಹೆಚ್ಚು ಕಾಣ್ತಾ ಇತ್ತು ರೋಗ. ಈ ಥರ ಏನಾದರೂ ರೋಗ ಕಾಣಿಸ್ಕೊಂಡಾಗ ತೋಟಗಾರಿಕೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವ್ರು ಏನು ಶಿಫಾರಸ್ತು ಮಾಡ್ತಾರೋ, ಆ ಥರ ಔಷಧಿ ಏನಾದರೂ ಸಿಂಪರಣೆ ವ್ಯವಸ್ಥೆ ಮಾಡ್ತೀರಾ? ನಾವು ಏನೂ ಹೊಡೆದಿಲ್ಲ ಇದುವರೆಗೂ, ಸಿಂಪರಣೆ ಏನು ಮಾಡಿಲ್ಲ, ಕೇಳಿಲ್ಲ. ಗಿಡ ಸದ್ಯಕ್ಕೆ ಚೆನ್ನಾಗಿದ್ದಾವಲ್ಲ, ಹಂಗಾಗಿ ಏನು ಸಿಂಪರಣೆ ಮಾಡಿಲ್ಲ. 15 ವರ್ಷದ ಗಿಡ ಆಗಿರೋದ್ರಿಂದ ಕೆಲವು ರೈತರು ಅದರೊಳಗಡೆ ವಿಳ್ಯದೆಲೆ, ಕಾಳುಮೆಣಸು ಇಂಥವೆಲ್ಲ ಅಂತರ ಬೆಳೆಗಳು ಬೆಳೀತಾರೆ, ನೀವೇನಾದರೂ ಹತ್ರ ವ್ಯವಸ್ಥೆ ಮಾಡಿದ್ರಾ? ಇಲ್ಲ, ಏನೂ ಬೆಳೆದಿಲ್ಲ ನಾವು. ಅದು ಸ್ವಲ್ಪ ನಮ್ದೇನಂದ್ರೆ ಕಟ್ಟೆನಲ್ಲ, ಅದು ಮಳೆ ಬಂದ್ರೆ ನೀರು ಹೆಚ್ಚು ಬಂದು ಶೀತ ಆಗಿ ಇದಾಗೋದ್ರಿಂದ ನಾವು ಅಂತ ಬೆಳೆ ಏನು ಹಾಕಿಲ್ಲ. ಈ ತರ ಅಂತರ ಬೆಳೆಗಳು ವಿಳ್ಯದೆಲೆ, ಕಾಳುಮೆಣಸು ಬೆಳೆಯೋದ್ರಿಂದ ಅನುಕೂಲ ಆಗುತ್ತಾ ರೈತರಿಗೆ? ಐತೆ ಲಾಭ ಐತೆ, ಆದ್ರೆ ನಾವು ಹಾಕಿಲ್ಲ ಅಷ್ಟೇ. ಬೆಳೀತಾರೆ ಕೆಲವು ಕಡೆ ಎಲ್ಲ, ಅವು ಏನಂದ್ರೆ 6 ಅಡಿ ಹಾಕ್ಬೇಕು, ಚಿಕ್ಕ ಲೈನ್ ಮಾಡ್ಕೊಂಡು ಮಾಡಿದ್ರೆ ಅದು ಚೆನ್ನಾಗಿ ನಮ್ಮ 8 ದಾಯ ಇರೋದ್ರಿಂದ ಸ್ವಲ್ಪ ಕಷ್ಟ ಬೆಳೆಯೋಕ್ಕೆ. 6 ಅಡಿ ಹಾಕಿದ್ರೆ ಅಂತ ಅಂತರ ಬೆಳೆ ಬೆಳಿಬಹುದು. ವರ್ಷದಲ್ಲಿ ಎಷ್ಟು ಕೊಯ್ಲು ಮಾಡ್ತಾರೆ ಅಡಿಕೆನ? ಅದು ಶ್ರಾವಣ ಮಾಸದಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಆಗಸ್ಟ್ ತಿಂಗಳಲ್ಲಿ. ಫೆಬ್ರವರಿಗೆ ಒಂದು ತಿಂಗಳು 10 ದಿವಸಕ್ಕೆ ಒಂದು ಕೊಯ್ಲು ಕೊಯ್ತಾರೆ, 4 ಕೊಯ್ಲು ಕೊಯ್ತಾರೆ ಫೆಬ್ರವರಿವರೆಗೂ. ಆಗಸ್ಟಿಂದ ಫೆಬ್ರವರಿವರೆಗೂ ಕೊಯ್ಲು ಕೊಯ್ತಾರೆ. ಈಗ ಈ ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದು ಅಥವಾ ಈ KD ಕಾಂಟ್ರಾಕ್ಟ್ ಕೊಡೋದು, ಇಲ್ಲ ಅಂದ್ರೆ ಹಸಿ ಕಾಯಿನೆ ಕೊಟ್ಬಿಡೋದು, ಆ ಥರ ಮಾಡ್ತಾರೆ ರೈತರು? ಆ ಥರ ಮಾಡ್ತಾರೆ. ಇಲ್ಲ, ನಾವು ಹಸಿ ಕಾಯಿನೆ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಸ್ವಲ್ಪ ಲೇಬರ್ ಸಮಸ್ಯೆ ಇರೋದ್ರಿಂದ ಕೊಯ್ಯೋದು ಬೇಯಿಸೋದು. ನಾವು ಹಸಿ ಕಾಯಿನ ಇಲ್ಲಿ ನಾಗನೆಟ್ಟಿಯವರು ಬಂದು ವರ್ತಕರು ಬಂದು ತಗೊಂಡೋಗ್ತಾರೆ, ನೀರು ಹೊಲದಲ್ಲಿ ಬಂದು ಅವರೇ ತಗೊಂಡೋಗ್ತಾರೆ ಹಸಿ ಕಾಯಿ. ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡೋ ವ್ಯವಸ್ಥೆಯನ್ನು ಎಂದು ಪ್ರಯತ್ನ ಮಾಡಿಲ್ಲ? ಇಲ್ಲ ಇಲ್ಲ, ನಾವು ಮಾಡಿಲ್ಲ. ಇಲ್ಲಿ ನಮ್ಮೂರಲ್ಲಿ ಯಾರೂ ಮಾಡಿಲ್ಲ, ಎಲ್ಲ ನಾಗನೆಟ್ಟಿಯವರು ಅವರೇ ಬಂದು ತಗೊಂಡೋಗ್ತಾರೆ. ಇನ್ನು ಯಾರೂ ಇಲ್ಲಿ ಸ್ವಂತಾಗಿ ಯಾರೂ ಮಾಡ್ತಾ ಇಲ್ಲ, ಅದು ಕೊಯ್ಯಕ್ಕೆ ಬರಲ್ಲ, ಅದನ್ನ ಯಾರು ಇಲ್ಲಿ ಯಾರು ಕೊಯ್ಯರ್ ಕಲ್ತಿಲ್ಲ. ಹಂಗಾಗಿ ಮಿಷಿನ್ಗಳು ಬಂದಿದ್ದಾವೆ, ಆದ್ರೂ ಯಾರೂ ಇಲ್ಲಿ ಕೊಯ್ತಾ ಇಲ್ಲ, ಎಲ್ಲ ನೇರವಾಗಿ ವರ್ತಕರಿಗೆ ಕೊಡ್ತಾ ಇದ್ದೀವಿ ಹಸಿ ಕಾಯಿನ. ಪ್ರತಿ ವರ್ಷ ಎಷ್ಟು ಇಳುವರಿ ಬರ್ತಾ ಇದೆ? ಅದು ಒಳ್ಳೆ ಚೆನ್ನಾಗಿ ಮಳೆ ನೀರು ಬಂದು ಮಾಡಿದರೆ ಒಂದು 500 ಗಿಡ ಇದ್ದರೆ 30-40 ಕ್ವಿಂಟಲ್ ಬರುತ್ತೆ ಎಕರೆಗೆ. 30 ಕ್ವಿಂಟಲ್ ಅಂತ ಅವರೇಜ್ ಬರುತ್ತೆ ನಮ್ಮ ನೆಲಕ್ಕೆ. ಕಳೆದ ವರ್ಷ ಸ್ವಲ್ಪ ಮಳೆ ಕಡಿಮೆ ಆಗಿ 100 ಗಿಡ ಎಲ್ಲ ಒಣಗೋದು ಅಂತ ಅಂದರೆ, ಆ ಸಮಯದಲ್ಲಿ ಕೆಲವು ರೈತರೆಲ್ಲ ಟ್ಯಾಂಕರ್ ಮೂಲಕ ನೀರು ಒಡೆದು ಗಿಡಗಳನ್ನೆಲ್ಲ ಕಾಪಾಡ್ಕೊಂಡ್ರು, ನೀವೇನು ಆ ಥರ ವ್ಯವಸ್ಥೆ ಮಾಡ್ಕೊಂಡಿಲ್ಲ? ನಾವು ಮತ್ತೆ 4 ಬೋರ್ ಹಾಕ್ಸಿದ್ವಿ, ಅದ್ರಲ್ಲಿ 1 ಬೋರಲ್ಲಿ 1.5 ಇಂಚ್ ನೀರು ಬಿದ್ದು ಆ ನೀರನ್ನೇ ಡ್ರಿಪ್ಪಲ್ಲಿ ಬಿಟ್ಕೊಂಡು ಅಡಿಕೆ ಗಿಡನ ಉಳಿಸ್ಕೊಂಡಿದ್ವಿ. ಆದ್ರೂ 100 ಗಿಡ ಒಣಗ ಹೋಗಿದ್ದಾವೆ. 100 ಗಿಡ ಅದು ಬೋರ್ ಹಾಕ್ಸಿದ್ದು ನೀರು ಬೀಳಲಿಲ್ಲ ಬೇಗ, ಮತ್ತು ಒಂದು 15-20 ದಿವಸ 20 ದಿವಸ ಲೇಟ್ ಆಗಿದ್ದಕ್ಕೆ ಅವು ಗಿಡಗಳು ಹೋದು. ನೀರು ಅಡಿಕೆ ಹೆಂಗಪ್ಪ ಅಂದರೆ ನೀರು ಕಮ್ಮಿ ಆದರೆ ಬೇಗ ತಡೆಯೋದಿಲ್ಲ, ಅವು ತೆಂಗಿಗಾದರೆ ಇರ್ತವೆ, ಒಂದು 6 ತಿಂಗಳು ನೀರು ಹೋದರೆ ಸುಧಾರಿಸ್ತವೆ. ಅಡಿಕೆ 15 ದಿವಸ ನೀರಿಲ್ಲ ಅಂದರೆ ಸುಧಾರಿಸೋದಿಲ್ಲ. ಬಿಸಿಲು ಜಾಸ್ತಿ ಆಯಿತು, ಹಂಗಾಗಿ ಗಿಡಗಳು 100 ಗಿಡ ಹೋದವು. ಮತ್ತು ಬೋರ್ ಹಾಕ್ಸ್ಕೊಂಡು 1.5 ಇಂಚ್ ನೀರು ಬಂದವು, ಆ ಗಿಡಗಳನ್ನ ಡ್ರಿಪ್ಪಿಗೆ ಹಾಕ್ಕೊಂಡು ಒಂದು ನಲ್ಲಿಗಳು ಹಾಕ್ಕೊಂಡು ದಿವಸ ಒಂದು 50 ಗಿಡಕ್ಕೆ ಬಿಟ್ಕೊಂಡು ಹಂಗೆ ಉಳಿಸ್ಕೊಂಡಿದ್ವಿ. ಈ ಅಡಿಕೆ ಒಂದು 20 ದಿವಸ ತಿಂಗಳು ನೀರಿಲ್ದಿದ್ರೆ ಒಣಗೋಗ್ಬಿಡುತ್ತೆ, ಹಂಗಾಗ್ಬಿಟ್ಟು ನಾವು ಈ ಮಾವು ಮೋಸಂಬಿ ಹುಣಸೆ ಈ ಥರ ದೀರ್ಘಾವಧಿ ಬೆಳೆಗಳು ಬೆಳೆದ್ರೆ ಆಗ ಅನುಕೂಲ ಆಗುತ್ತೆ ಅಂತ ರೈತರು? ಅಲ್ಲಿ ದೀರ್ಘಾವಧಿ ಬೆಳೆ ಬೆಳಿಬೋದು, ಅವು ಮಾರ್ಕೆಟಿಂಗ್ ಸಮಸ್ಯೆ. ಮೋಸಂಬಿ ಹಾಕಿದ್ವಿ, ಹಾಕಿದಾಗ ಏನಾಯ್ತು ಅಂದರೆ ಗಿಡ ಫಾಲ್ಟೋ ಇಲ್ಲ ಏನು ಇಳುವರಿ ಬರಲಿಲ್ಲ. ಇಳುವರಿ ಬಂದರೆ ರೇಟ್ ಇಲ್ಲ, ಖರ್ಚು ಹೊಡ್ತಾ ಇರಲಿಲ್ಲ ಅವು, ಇಲ್ಲ ಕಿತ್ತಾಕಿದ್ರು. ನಮ್ಮೂರಲ್ಲಿ ಹೆಚ್ಚಿಗೆ ಒಂದು 50 ಎಕರೆ ಮೋಸಂಬಿ ಬೆಳೆಯನ್ನು ಕೃಷಿ ಮಾಡಿದರು, ಎಲ್ಲ ತೆಗೆದಾಕಿದ್ರು ರೈತರು, ಅದು ರೇಟ್ ಇಲ್ಲ. ಆಮೇಲೆ ಅದು ಸಸಿಗಳು ಕೊಟ್ಟಿದ್ರು ಬಂದು ಕೃಷಿ ಇಲಾಖೆಯಿಂದ, ಅವರು ಯಾರು ಬಂದು ಕೊಟ್ಟು ಸಬ್ಸಿಡಿ ಕೊಡ್ತೀವಿ ಅಂತೇಳಿ ಆ ಗಿಡ ತರಿಸ್ಕೊಟ್ಟಿದ್ದು ಕೃಷಿ ಇಲಾಖೆಯವರು. ಒಳ್ಳೆ ಗಿಡ ಕೊಡಲಿಲ್ಲ, ಇಳುವರಿ ಚೆನ್ನಾಗಿ ಬರಲಿಲ್ಲ, ಹಂಗಾಗಿ ಎಲ್ಲ ರೈತರಲ್ಲಿ ತೆಗೆದಾಕಿದ್ರು ಅವನ್ನ ಮೋಸಂಬಿಯನ್ನು. ಒಟ್ಟಾರೆಯಾಗಿ ಈಗ ಈ ಅಡಿಕೆ ಒಂದು ಸ್ವಲ್ಪ ಲಾಭದಾಯಕ ಕೃಷಿ ಅಂತೀರ? ಈ ವರ್ಷ ಒಳ್ಳೆ ಲಾಭದಾಯಕ ಕೃಷಿ ಆಗಿದೆ ಅಡಿಕೆ. ಈ 2 ವರ್ಷದಿಂದ ರೇಟ್ ಚೆನ್ನಾಗಿದೆ, ಹಂಗಾಗಿ ಪರವಾಗಿಲ್ಲ, ಅಡಿಕೆ ಮೇಲೆ ಖರ್ಚು ಕಮ್ಮಿ. ಗೊಬ್ಬರ ಮಣ್ಣು ಬಿಟ್ಟರೆ ಅದಕ್ಕೆ ಏನು ಬೇಕಿಲ್ಲ, ಕೂಲಿಯರ್ ಕೆಲಸ ಇರಲ್ಲ. ಕಲ್ಟಿವೇಟ್ ಮಾಡಿಸಿದ್ರೆ ವರ್ಷಕ್ಕೆ ಎರಡು ಸಾರಿ ರೋಟಾವೇಟ್ ಹೊಡಿಸಿದ್ರೆ ಮುಗೀತು. ಬೇಸಿಗೆಲ್ಲ ಬೇಸಾಯ ಮಾಡಿಸಲ್ಲ, ಉಳಿದಷ್ಟು ತಂಪು ಇರುತ್ತೆ ಅಂತೇಳಿ ಕೊಯ್ಲಿಗೆ ಬರೋ ಟೈಮಲ್ಲಿ ಮಾತ್ರ ಬೇಸಾಯ ಮಾಡಿಸ್ತೀವಿ. ಹಂಗಾಗಿ ಅದರ ಖರ್ಚು ಕಮ್ಮಿ ಅಡಿಕೆ. ಆದಷ್ಟು ರೈತರು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಬೆಳೆಗಳನ್ನು ಕೈಬಿಟ್ಟು ಅಡಿಕೆಗೆ ಹೆಚ್ಚು, ಈ ವರ್ಷ ಭಾಳ ಜನ ಅಡಿಕೆಗೆ ಹೋಗಿದ್ದಾರೆ. ಎಲ್ಲ ಈರುಳ್ಳಿ ಬೆಳೆಯೋರು ಎಲ್ಲ ಬಿಟ್ಟು ಅಡಿಕೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಆಮೇಲೆ ಟೊಮೆಟೊ ಹೆಚ್ಚು ಬೆಳೀತಾ ಇದ್ದಾರೆ. ಟೊಮೆಟೊ ಒಳ್ಳೆ ರೇಟ್ ಇತ್ತು, ಇವಾಗ 50 ರೂಪಾಯಿ 20 ರೂಪಾಯಿ ಬಾಕ್ಸ್ ಆಗಿದೆ. ಈಗ ನೀವು ಹೇಳ್ದಂಗೆ ಈ ವರ್ಷ ತುಂಬಾ ಜನ ಅಡಿಕೆ ಬೆಳೆ ಬೆಳಿಲಿಕ್ಕೆ ಹೋಗ್ತಾ ಇದ್ದಾರೆ. ಮುಂದೊಂದ್ ದಿವಸ ಇದು ಏನಾದರೂ ರೇಟ್ ಕಡಿಮೆ ಆಗೋ ಸಾಧ್ಯತೆ ಅಥವಾ ಇಳುವರಿ ಜಾಸ್ತಿ ಆಗಿ ಈ ಥರ ಎಲ್ಲ ಮುಂದೆ ತೊಂದರೆ ಆಗೋ ಸಾಧ್ಯತೆ ಇದೆ ಅನ್ಸುತ್ತಾ ನಿಮಗೆ? ಆಗುತ್ತೆ, ಯಾಕಂದ್ರೆ ಇವಾಗ ಅಡಿಕೆ ಬರ್ಬೇಕಂದ್ರೆ 5-6 ವರ್ಷ ಬೇಕು. ಯಾಕಿರ ಅಡಿಕೆಗಳು ಅವು ಬಂದಾಗ ತನ್ನ ತನಗೆ ಮಾರುಕಟ್ಟೆಗೆ ಸರಕು ಹೆಚ್ಚು ಬಂದಾಗ ಆಟೋಮೆಟಿಕ್ ಕಮ್ಮಿ ಆಗೋ ಚಾನ್ಸಸ್ ಐತೆ. ಈ ಮಳೆ ಪ್ರಕೃತಿ, ಮಳೆ ಕೈ ಕೊಟ್ಟು ನೀರು ಹೋಗಿ ಮತ್ತೆ ಗಿಡಗಳು ಹೋದ್ರೆ ಮತ್ತೆ ರೇಟ್ ಆಗೋದು ಆಗ್ಬೋದು, ಹೇಳೋಕ್ಕಾಗಲ್ಲ ಯಾವ ರೀತಿ ಅಂತೇಳಿ. ನಿಮ್ಮ ಕಡೆ ಸಾಕಷ್ಟು ಜನ ರೈತರೆಲ್ಲ ಟೊಮೆಟೊ ಬೆಳೆದು ಒಳ್ಳೆ ಲಾಭ ತಗೊಂಡ್ರು ಅಂತಂದ್ರೆ ನೀವೇನು ಟೊಮೆಟೊ ಬೆಳಿಬೇಕಂತ ಆಸಕ್ತಿ ತೋರಿಸಲ್ಲ? ಇಲ್ಲ, ನಾವು ಟೊಮೆಟೊ ಹೋಗ ಊರ ಪಕ್ಕದಲ್ಲಿ ಜಮೀನು ಸ್ವಲ್ಪ ಸಮಸ್ಯೆ ಅಂತೇಳಿ ಟೊಮೆಟೊ ಬಗ್ಗೆ ಹೋಗಿಲ್ಲ ಇವತ್ತುವರೆಗೂ. ಮತ್ತೆ ಬೇರೆ ಏನೇನು ತರಕಾರಿ ಬೆಳಿತೀರ? ಈರುಳ್ಳಿ ಹಾಕ್ತೀವಿ, ಬೆಂಡೆ ಗಿಡ ಹಾಕ್ತೀವಿ, ಮೆಣಸಿನ ಗಿಡ ಈ ಥರ ಎಲ್ಲ ಬೆಳಿತೀವಿ ತರಕಾರಿ. ಅವೆಲ್ಲ ಲೇಬರ್ ಭಾಳ ಬೇಕು, ಟೊಮೆಟೊಗೆ ಖರ್ಚು ಭಾಳ. ಹಂಗಾಗಿ ಟೊಮೆಟೊ ಹೆಚ್ಚು ನಾವೇನು ಬೆಳೆಯಲ್ಲ. ನಮ್ಮೂರಲ್ಲಿ ಭಾಳ ಜನ ಬೆಳೀತಾ ಇದ್ದಾರೆ ಈ ವರ್ಷ. ಹೆಚ್ಚಾಗಿ ಮೆಕ್ಕೆಜೋಳ ರಾಗಿ ಬೆಳೆಯೋರು ಒಂದು 70% ಈ ವರ್ಷ ಟೊಮೆಟೊಗೆ ಹೋಗಿದ್ದಾರೆ. ಮೊನ್ನೆ ಒಳ್ಳೆ ರೇಟ್ ಇದ್ದಿದ್ದರಿಂದ ಮುಂಗಾರಲ್ಲಿ ಮಳೆ ಹೆಚ್ಚಾಗಿ ಇವಾಗೆಲ್ಲ ಬೆಳೀತಾ ಇದ್ದಾರೆ ಟೊಮೆಟೊ. ಈಗ ಈ ಟೊಮೆಟೊ ಈ ಥರ ತರಕಾರಿ ಬೆಳೆಗಳು ಬೆಳೆದ್ರೆ ಹೆಚ್ಚು ಕೂಲರ್ ಬೇಕು ಅಂತ ಅಂದ್ರೆ ಇಲ್ಲೆಲ್ಲ ನಿಮಗೆ ಸುತ್ತಮುತ್ತ ನಿಮ್ಮೂರಲ್ಲೆಲ್ಲ ಕೂಲರ್ ಸಿಗ್ತಾರ? ಇಲ್ಲೂ ಸಿಗ್ತಾರೆ, ಹೊರಗಡೆಯಿಂದ ಎಲ್ಲ ಆಟೋಗಳಲ್ಲಿ ಅವೆಲ್ಲ ಬರ್ತಾರೆ, ಕರ್ಕೊಂಬರ್ತಾರೆ. ನಾವು ಫೋನ್ ಮಾಡಿ ಹೇಳಿದರೆ ಅವರೇ ಆಟೋ ಬಾಡಿಗೆ ಕೊಟ್ಟರು, ಅವರೇ ಕರ್ಕೊಂಬರ್ತಾರೆ ಲೇಬರ್ನ. ನಮಗೆ ಜನ ಲೇಬರ್ ಬೇಕಪ್ಪ ಕರ್ಕೊಂಬ ಅಂದರೆ ಅವರೇ ಆಟೋದಲ್ಲಿ ಟೆಂಪೋಗಳಲ್ಲಿ ಕರ್ಕೊಂಬಂದು ಸಾಯಂಕಾಲದಲ್ಲಿ ಕೆಲಸ ಮಾಡಿಸಿ ವಾಪಸ್ ಕರ್ಕೊಂಡು ಹೋಗ್ತಾರೆ. ಕೂಲಿ ಎಲ್ಲ ಏನು ರೇಟ್ ನಡೀತಾ ಇದೆ? ಇಲ್ಲೆಲ್ಲ 200 ರೂಪಾಯಿ ಹೆಣ್ಮಕ್ಳಿಗೆ ನಡೆಯುತ್ತೆ, ಗಂಡು ಮಕ್ಳಿಗೆ 300 ರೂಪಾಯಿ ನಡೆಯುತ್ತೆ. ಮತ್ತು ಈ ಕೃಷಿ ಜೊತೆಗೆ ಏನಾದರೂ ಉಪಕಸಗಳು ಮಾಡಬೇಕಪ್ಪ, ಹೈನುಗಾರಿಕೆ ಹಸು ಸಾಕಾಣಿಕೆ ಮಾಡೋದು, ಕೋಳಿ ಕುರಿ ಮೇಕೆ ಸಾಕಾಣಿಕೆ ಮಾಡಿದ್ರೆ ರೈತರಿಗೆ ಕೈ ಹಿಡಿಯುತ್ತೆ ಅಂತ ನೀವೇನು ಈ ಥರ ಉಪಕಸಬಗಳೇನು ಮಾಡಿಲ್ಲ? ಉಪಕಸಬು ಇಲ್ಲಿ ಮೊದಲು ಹಾಲಿನ ಡೈರಿ ಇತ್ತು, ಅವಾಗೆಲ್ಲ ಆಕಳುಗಳು ಸಾಕಿದ್ರು. ಅದು ಹಾಲು ಅಂದರೆ ಸಮಸ್ಯೆಗಳು, ಹಾಲು ರೋಗಗಳು ಹೆಚ್ಚಾಗಿ ಹಸುಗಳು ಸಾಯೋಕೆ ಶುರು ಆದವು. ಹಾಗಾಗಿ ಏನು ಮಾಡಿದರು, ಎಲ್ಲ ಹಸುಗಳನ್ನೆಲ್ಲ ಮಾರೋಕ್ಕೆ ಮಾರಿದರು, ಹಾಲು ಬರೋದು ಕಮ್ಮಿ ಆಯಿತು, ಡೈರಿನೂ ಮುಚ್ಚಿದ್ದಾರೆ ಇವಾಗ. ಇವಾಗ ಹೇಗೆ ಮನೆಗಳಿಗೆ ಬೇಕಷ್ಟು ಒಂದು ಕಟ್ಕೊಂಡು ಮನೆಗಳಿಗೆ ಬಳಿ ಮನೆ ಬಳಿಗೆ ಕಟ್ಕೊಂಡಿದ್ದಾರೆ ಅಷ್ಟೇ ಹಾಲಿಗೆ. ಮತ್ತು ಈಗ ನಿಮ್ಮ ಜಮೀನಿಗೆ ಗೊಬ್ಬರ ಬೇಕಾಗುತ್ತೆ, ಗೊಬ್ಬರನ್ನೆಲ್ಲ ಏನು ಕೊಂಡ್ಕೊಂಡಿರ ನೀವೇನಾದರೂ ಜಾನುವಾರುಗಳು ಸಾಕಾಣಿಕೆ ಮಾಡಿದ್ದೀರಾ? ಇಲ್ಲ, ನಮ್ಮಲ್ಲೇನೂ ಇಲ್ಲ, ಎಲ್ಲ ಕೊಂಡ್ಕೊಂತೀವಿ. ಇಲ್ಲಿ ಕುರಿ ಗೊಬ್ಬರ ಸಿಗುತ್ತೆ, ಕುರಿಗಳಿದ್ದಾವೆ ಹೆಚ್ಚಾಗಿ. ಇಲ್ಲಿ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅನ್ನ ಹೆಚ್ಚು ಬಳಸ್ತಾ ಇದ್ದೀವಿ. ಇವಾಗ ದನ ಗೊಬ್ಬರ ಸಿಗೋದು ಕಮ್ಮಿ, ದನಗಳು ಭಾಳ ಕಮ್ಮಿ ಆಗಿರೋದ್ರಿಂದ ಕುರಿ ಗೊಬ್ಬರ ಕೋಳಿ ಗೊಬ್ಬರನೇ ಹೆಚ್ಚು ಬಳಸ್ತೀವಿ ಇವಾಗ. ಈ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಹಾಕಿದ್ರೆ ಹೆಚ್ಚು ಈಟಪ್ಪ ಅಂತಾರೆ ಅಂತ ಏನು ತೊಂದರೆ ಆಗೋದಿಲ್ಲ? ಅದು ಹೆಂಗೆ ಅಂದರೆ ಹೆಚ್ಚು ಹಾಕಬಾರ್ದು. ಈಗ ಒಂದು ಟ್ರ್ಯಾಕ್ಟರ್ ಲೋಡ್ ತಂದರೆ, ಒಂದು 5 ಟನ್ ಕೋಳಿ ಗೊಬ್ಬರ ತಂದರೆ 3 ಎಕರೆಗೆ 2.5-3 ಎಕರೆಗೆ ಹಾಕ್ತೀವಿ. ದನ ಗೊಬ್ಬರ ಆದರೆ 3 ಲೋಡ್ ಬೇಕು 1 ಎಕರೆಗೆ. ಇದು ಕೋಳಿ ಗೊಬ್ಬರ 2 ಎಕರೆಗೆ 1 ಲೋಡು ಕೋಳಿ ಗೊಬ್ಬರ ಹಾಕ್ತೀವಿ. ಹಂಗಾಗಿ ಏನು ನೀರು ಹೆಚ್ಚಿರಬೇಕು, ಹಂಗಾಗಿ ಏನಾಗಲ್ಲ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದುಕೊಟ್ಟಾಯ್ತಾ? ಪರವಾಗಿಲ್ಲ, ಜೀವನಕ್ಕೆ ಏನು ತೊಂದರೆ ಇಲ್ಲ, ಅದರಲ್ಲಿ ಏನು ಶ್ರೀಮಂತರಾಗೋಕ್ಕಾಗಲ್ಲ. ಇಲ್ಲ, ಅಲ್ಲದಲ್ಲಿ ಉಳಿತಾಯ ನಿಮ್ದೇ ಜೀವನ ಮಾಡ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಅದರಲ್ಲಿ ಒಂದೊಂದು ಸರಿ ನಷ್ಟನೇ. ಈ ನೋಡಿ, ಈರುಳ್ಳಿ ಹೋದ ವರ್ಷ ಪೂರ ಲಾಸ್ ಆಯಿತು. ಹಂಗಾಗಿ ರೈತರಿಗೆ ಯಾವಾಗಲೂ ನಷ್ಟನೇ ಹೆಚ್ಚು. ಈಗ 10 ವರ್ಷದಲ್ಲಿ 2 ವರ್ಷ ಒಳ್ಳೆ ಲಾಭ ಬಂದರೆ 6-8 ವರ್ಷ ನಷ್ಟ ಆಗ್ತಾ ಇರುತ್ತೆ. ಅದನ್ನು ನಮಗೆ ಅದು ಬಿಟ್ಟರೆ ಬೇರೆ ಮಾಡೋಕ್ಕೆ ಬರಲ್ಲ. ನಮ್ಮ ತಾತ ಮುತ್ತಾತಗಳಿಂದ ಮಾಡ್ಕೊಂಬಂದಿರೋ ವೃತ್ತಿ ಆಗಿರೋದ್ರಿಂದ ಈ ವರ್ಷ ಅಲ್ಲ ಮುಂದಿನ ವರ್ಷ ಬೆಳಿತೀವಿ ಅನ್ನೋ ಒಂದು ಭರವಸೆಯಿಂದ ಅದನ್ನೇ ಮಾಡ್ತಾ ಇದ್ದೀವಿ. ಈಗ ನೀವು ಇಷ್ಟೊಂದು ಕೃಷಿನ ಆಸಕ್ತಿಯಿಂದ ಮಾಡ್ತಾ ಇದ್ರ, ಈಗ ಹುಡುಗರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ, ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಲ್ಲ, ಇವತ್ತೇನಾಗಿದೆ ಅಂದರೆ ಎಲ್ಲ ಪ್ರತಿ ಗೊಬ್ಬರ, ಔಷಧಿ, ಬೆಲೆ ಬೀಜ ಎಲ್ಲ 1-2 ಡಬಲ್ ರೇಟ್ ಆಗಿದೆ. ಹಂಗಾಗಿ ಇವತ್ತು ರೈತರಿಗೆ ಏನಾಗಿದೆ ಅಂದರೆ ಉಳಿತು ಮೊದಲು ಏನಾಗುತ್ತಂದರೆ ರೈತರು ಹುಡುಕ ಬರೋರು, ನೀವು ಎಲ್ಲ ಕೊಡ್ತೀರಾ ನಾವು ಮಾಡ್ತೀವಿ ಅಂತೇಳಿ. ಇವತ್ತೆಲ್ಲ ವಲಸೆ ಹೋಗಿದ್ದಾರೆ, ಎಲ್ಲ ಬೆಂಗಳೂರು, ಮೈಸೂರು, ಗೋವಾ ಈ ಕಡೆ ಹೋಗ್ತಾ ಇದ್ದಾರೆ. ಕಾರ್ಮಿಕರ ಸಮಸ್ಯೆನೂ ಭಾಳ ಹೆಚ್ಚಾಗಿದೆ. ಹಂಗಾಗಿ ಏನು ಮಾಡ್ತಾ ಇದ್ದಾರೆ, ಮತ್ತು ಮಾಡೋದಕ್ಕೆ ಯಾರಿಗೂ ಆಸಕ್ತಿ ಇಲ್ಲ. ಇವಾಗ ಉಳಿತಾಯ ಇಲ್ಲ ಏನೋ, ಸುಮ್ಮನೆ ಯಾಕೆ ಸಾಲ ಸೂಲ ಮಾಡಿ ನಾವು ಮಾಡಿದರೆ ಬ್ಯಾಂಕ್ಗಳಲ್ಲಿ ಸಾಲ ಸುಮ್ಮನೆ ಕೊಡ್ತಾ ಇಲ್ಲ. ದಾಖಲೆಗಳು ಕೇಳ್ತಾರೆ, ನಮ್ಮ ಹೆಸರಿಗೆ ದಾಖಲೆಗಳು ಇರಲ್ಲ. ಈ ಮಕ್ಕಳು ಯಾರೋ ಒಬ್ಬರ ಹೆಸರಿಗಿರುತ್ತೆ, ಬ್ಯಾಂಕ್ಗಳಿಗೆ ಹೊರಗಡೆ ಸಾಲ ಕೈ ಸಾಲ ಮಾಡಬೇಕು, ಬಡ್ಡಿಗಳು ತರಬೇಕು. ಈಗ ಅಲ್ಲಿ ಅವ್ರಿಗೆ ಬಡ್ಡಿಗಳು ಕಟ್ಟೋಕ್ಕಾಗಲ್ಲ ಇವತ್ತಿನ ಬೆಳೆಯಲ್ಲಿ. ಹಿಂಗಾಗಿ ಏನಾಗಿದೆ ಅಂದರೆ ನಮ್ಮೂರಲ್ಲೇ ಹೆಚ್ಚು ಜನ ಯುವಕರು ಎಲ್ಲ ಬೆಂಗಳೂರು ಆ ಕಡೆ ಹೋಗಿದ್ದಾರೆ ಕಾಫಿ ತೋಟಗಳಿಗೆ ಕೆಲಸಗಳಿಗೆ. ಆ ಥರ ಆಗಿದೆ ಇವಾಗ. ಲಾಭನೇ ಇಲ್ಲ. ನಾವಂದ್ರೆ ಏನಂದ್ರೆ ಒಕ್ಕಲು ತನ್ನ ಮನದಿಂದ ಮಾಡ್ಕೊಂಬಂದಿರೋದ್ರಿಂದ ಮತ್ತೆ ಅನಿವಾರ್ಯ ಮಾಡ್ತಾ ಇದೀವಿ ಅಷ್ಟೇ. ಭಾಳ ಜನ ಜಮೀನುಗಳೆಲ್ಲ ಅವರಿಗೆ ಗುತ್ತಿಗೆ ಕೊಟ್ಟು ಬೆಂಗಳೂರು ಚಿಕ್ಕಮಗಳೂರು ಆ ಕಡೆ ಭಾಳ ಜನ ಹೋಗಿದ್ದಾರೆ. ನಮ್ಮೂರಲ್ಲಿ ನೀರಿಲ್ಲ. ಈ ವರ್ಷ ಸ್ವಲ್ಪ ನೀರಾಗ್ತಾ ಇದೆ, ಎಲ್ಲ ಮತ್ತೆ ಬಂದು ಮಾಡ್ತಾ ಇದ್ದಾರೆ. ನೀರಿಲ್ಲ ಅಂದ್ರೆ ಮತ್ತೆ ಏನು ಮಾಡೋಕ್ಕಾಗುತ್ತೆ ಊರಲ್ಲಿದ್ದು. ಹಂಗಾಗಿ ಎಲ್ಲ ಈ ಎಲ್ಲ ತುಂಗಭದ್ರಾ ಬರುತ್ತೆ, ಅಪ್ಪರ್ ಭದ್ರಾ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಪೈಪ್ ಲೈನು ಬಿಟ್ಟಿದ್ದಾರೆ ಕೆರೆಗಳಿಗೆ, ಅವ್ರು ನೀರು ಯಾವಾಗ ಬರ್ತಾವೋ ಗೊತ್ತಿಲ್ಲ. ನೀರು ಬಂದು ಕೆರೆ ತುಂಬಿದರೆ ಅಂತರ್ಜಲ ಹೆಚ್ಚಾಗುತ್ತೆ, ಅವಾಗೇನಾದರೂ ರೈತರು ಮತ್ತೆ ವಾಪಸ್ ಬಂದು ಹೈನುಗಾರಿಕೆ ಇಂಥ ಮಾಡ್ಕೊಂಡು ಜೀವನ ಮಾಡ್ಬೋದು. ಮುಂದಿನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ ನಾವು ಅದೇ ಸದ್ಯಕ್ಕೆ ಇವಾಗ ರಾಗಿ ಈರುಳ್ಳಿ ಹೆಚ್ಚಾಗಿ ವರ್ಷಕ್ಕೊಂದ್ಸರಿ ಮುಂಗಾರು ಬೆಳೆನ ಈರುಳ್ಳಿ ಬೆಳಿತೀವಿ ಪ್ರತಿ ವರ್ಷ. ಆಮೇಲೆ ಆಲೂಗಡ್ಡೆ ಬೆಳಿತೀವಿ, ಮೆಕ್ಕೆಜೋಳ, ರಾಗಿ, ತರಕಾರಿಗಳು, ಬೆಂಡೆ ಗಿಡ, ಮೆಣಸಿನ ಗಿಡ, ಈ ಥರ ಏನಾದರೂ ಒಂದು ಬದಲಾವಣೆ ಮಾಡ್ತಾನೆ ಇರ್ತೀವಿ. ಈ ಮುಂಗಾರಲ್ಲಿ ಮಾತ್ರ ಈರುಳ್ಳಿ ಬೆಳಿತಾರೆ, ಬೇಸಿಗೆಯಲ್ಲಿ ಈರುಳ್ಳಿ ಬೆಳೆಯೋದಿಲ್ಲ? ಬೇಸಿಗೆಯಲ್ಲಿ ಬೆಳಿತಾ ಇದ್ವಿ. ಬೇಸಿಗೆಯಲ್ಲಿ ಏನಾಗುತ್ತೆ ಅಂದರೆ ರೇಟ್ ಇರೋಲ್ಲ, ಆಮೇಲೆ ಬಿಸಿಲಿಗೆ ಸ್ಕಿನ್ ಔಟ್ ಆಗೋದು ಇಂಥದ್ದಾಗ್ತಾ ಇರುತ್ತೆ. ಹಂಗಾಗಿ ಬೇಸಿಗೆಯಲ್ಲಿ ಹಾಕಲ್ಲ, ಮುಂಗಾರಿಗೆ ಹೆಚ್ಚಾಗಿ ಬೆಳಿತೀವಿ. ಹಾಗಿದ್ರೆ ತಿಪ್ಪೇಶ್ ಅವರು, ಈ ಕಾರ್ಯಕ್ರಮ ಕೇಳೋಂಥ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ನಮ್ಮ ನಂಬರ್ ಇದೆಯಲ್ಲ, 9980672576, ಈ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ಯಾವಾಗಲೂ ಸಿಗ್ತೀವಿ, ಮಾತಾಡ್ಬೋದು. ರೈತ ಬಂದವರೇ, ಇದು ನೇರಲಗುಂಟೆಯ ಕೃಷಿಕರಾದ ಎಸ್ ವಿ ತಿಪ್ಪೇಶ್ ಅವರ ಮೊಬೈಲ್ ಸಂಖ್ಯೆ 9980672576. ಬಹಳ ಸಂತೋಷ ತಿಪ್ಪೇಶ್ ಅವರ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ಸ್ ಯು ಸರ್. ಇದುವರೆಗೂ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ನೇರಲಗುಂಟೆಯ ಕೃಷಿಕ ಎಸ್ ವಿ ತಿಪ್ಪೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಮನೆ ಕಟ್ಟಲು, ಕಾರು ಕೊಳ್ಳಲು, ಉದ್ದಿಮೆ ವ್ಯವಹಾರ ಬೆಳೆಸಲು ಸುಕೋ ಬ್ಯಾಂಕ್ ಲೋನ್ ಉತ್ಸವ ಕೇವಲ 9.5% ಬಡ್ಡಿ ದರದಲ್ಲಿ ಮಾತ್ರ. 9.5% ಬಡ್ಡಿ ಒಂದೇ ದಿನದಲ್ಲಿ ಮಂಜೂರಾತಿ. ಸುಕೋ ಬ್ಯಾಂಕ್ ಲೋನ್ ಉತ್ಸವ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಜನಪದ ಗೀತೆಗಳನ್ನ. ಬಾರಿ ಪುತ್ತಂಡ ಅಡವಿಲ್ಮ ದೇವ ನೆಲೆಗೊಂಡ ಅಡವಿ ಅಡವಿಲ್ ಮದೇವ ನೆಲೆಗೊಂಡ ಅಡವಿಲ್ ಮದೇವ ನೆಲಗೊಂಡದ ನೋಡಿ ಅಡವಿಲ್ ಮದೇವ ನೆಲಗೊಂಡದ ನೋಡಿ ಆಕಾಶ ಕಂಟೆ ಕಣ್ಣೀರೆಂದೋ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಅಟ್ಟಕ್ಕೆ ಏಣಿಯಾಸೆ ಬೆಟ್ಟಕ್ಕೆ ಬಿದಿರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ ಹಿನ್ನಾಸೆ ನಮಗೆ ಅನುಕಾಲ ಬಳಿಗೆ